ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಇದೀಗ ಪ್ರಾರಂಭಿಸುತ್ತಿದ್ದೇವೆ. ಈಗ ಸಮಯ 5:30:20 ಆತ್ಮೀಯ ಶ್ರೋತೃ ಮಿತ್ರರೆಲ್ಲರಿಗೂ ಡಿ ರುಕ್ಮಾಂಗದ ಮಾಡುವ ನಮಸ್ಕಾರಗಳು, ಹಾಗೂ ಈ ಸಂಜೆಯ ಎಲ್ಲ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಕೃಷಿ ರಂಗ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಸೋಯಾ ಅವರೆ ತಳಿಗಳು ಮತ್ತು ಬೇಸಾಯ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಟಿ ಓಂಕಾರಪ್ಪ ಅವರೊಂದಿಗೆ ಸಂದರ್ಶನವಿದೆ. ಕೃಷಿ ಮಾಹಿತಿಯನ್ನು ಸಹ ಕೇಳಬಹುದು. ಅದಕ್ಕೂ ಮುನ್ನ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಬೆಂಗಳೂರಿನ ಇಂದಿರಾನಗರದಲ್ಲಿರುವ ಶ್ರೀರಾಕುಂ ಅಂಧರ ಶಾಲೆಯಲ್ಲಿ ನರ್ಸರಿಯಿಂದ ಸ್ನಾತಕೋತ್ತರ ಎಂಎ ಪದವಿ ತರಗತಿಗಳವರೆಗೆ ಉಚಿತ ವಸತಿ ಸಹಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಅಂಧ ಮಕ್ಕಳು, ಪೂರ್ಣ ದೃಷ್ಟಿಮಾಂದ್ಯರು, ಅಲ್ಪದೃಷ್ಟಿಮಾಂದ್ಯರು ಹಾಗೂ ಅನಾಥ ಮಕ್ಕಳಿಗೆ ಪ್ರವೇಶ ಪ್ರಾರಂಭವಾಗಿದೆ. ಪ್ರವೇಶಾತಿಯ ಸಮಯ 9:30-12:00. ಭೇಟಿ ನೀಡಿ ಶ್ರೀರಾಕುಂ ಸ್ಕೂಲ್ ಫಾರ್ ದ ಬ್ಲೈಂಡ್, No. 421/1, ಶ್ರೀಕೃಷ್ಣ ದೇವಸ್ಥಾನದ ರಸ್ತೆ, ಇಂದಿರಾನಗರ ಫಸ್ಟ್ ಸ್ಟೇಜ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 0802525215253, 2521-5253. ಉದ್ಯೋಗವಾಣಿ ಕೇಳುವರೆ, ನನ್ನ ಹೆಸರು ಸುಮನ್ ಅಂತ. ಎಸ್ಎಸ್ಎಲ್ಸಿ ಪಾಸ್ ಆದ ನಂತರ 2014 GTTC ಹರಿಯರ ಡಿಪ್ಲೊಮೋ ಕೋರ್ಸ್ ಅನ್ನು ಪಡೆದಿದ್ದೇನೆ. ಈಗ ಸೀನಿಯರ್ ಇಂಜಿನಿಯರ್ ಆಗಿ ಮೈನಿ ಪ್ರಿಸಿಷನ್ ಪ್ರಾಡಕ್ಟ್ಸ್ ಲಿಮಿಟೆಡ್ ಬ್ಯಾಂಗ್ಳೂರಲ್ಲಿ ವರ್ಷಕ್ಕೆ 500,000 ಕೆಲಸದಲ್ಲಿ ಸೇರಿದ್ದೇನೆ. ನೀವು ನಿಮ್ಮ ಮುಂದಿನ ಉಜ್ವಲ ಭವಿಷ್ಯಕ್ಕಾಗಿ ಹಿಂದೆ GTTC ಕೋರ್ಸ್ ಅನ್ನು ಆಯ್ಕೆ ಮಾಡಿಕೊಳ್ಳಿ. ಸಹಾಯವಾಣಿ 1552267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸೋಯಾ ಅವರೆ ತಳಿಗಳು ಮತ್ತು ಬೇಸಾಯ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಟಿ ಓಂಕಾರಪ್ಪ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣ. ನಮಸ್ಕಾರ ಡಾಕ್ಟರ್ ಓಂಕಾರಪ್ಪ ಅವರೇ. ನಮಸ್ಕಾರ ಸರ್. ಈ ಸೋಯಾ ಅವರೆ ನಮ್ಮ ಒಂದು ಮುಖ್ಯವಾದ ಒಂದು ದ್ವಿದಳ ಧಾನ್ಯದ ಬೆಳೆ. ಇದನ್ನು ಎಣ್ಣೆಕಾಳು ಬೆಳೆ ಅಂತಲೂ ಕೂಡ ನಾವು ಪರಿಗಣಿಸ್ತೀವಿ. ಹೌದು ಸರ್. ಮತ್ತು ವರ್ಷದ ಎಲ್ಲ ಕಾಲದಲ್ಲೂ ಕೂಡ ಇದನ್ನು ನಾವು ಬೆಳಿಬಹುದು. ಹೌದು ಸರ್. ಹಾಗಾಗಿ ನಮ್ಮ ರೈತ ಬಾಂಧವರು ವಿಶೇಷವಾಗಿ ಇದರ ಒಂದು ಬೇಸಾಯಕ್ಕೆ ಗಮನವನ್ನು ಕೊಡ್ತಾ ಇದ್ದಾರೆ. ತಾವಿವತ್ತು ಈ ಸೋಯಾ ಅವರಲ್ಲಿರುವಂಥ ಸುಧಾರಿತ ತಳಿಗಳು ಮತ್ತು ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡ್ಬೇಕು. ಈಗ ಮೊದಲಿಗೆ ಸೋಯಾ ಅವರೆಯ ಪ್ರಾಮುಖ್ಯತೆ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ತೀರಾ? ಸರ್, ತಾವು ಈಗಾಗಲೇ ಹೇಳಿದ ಹಾಗೆ ಇದೊಂದು ಮುಖ್ಯವಾದ ದ್ವಿದಳ ಬೆಳೆ ಸರ್. ಇದು ಇದನ್ನು ನಾವು ಬಹುಮುಖ ಪ್ರತಿಭೆಯ ಬೆಳೆ ಅಂತ ಹೇಳ್ಬಿಟ್ಟು ನಾವು ಪರಿಗಣಿಸಿದ್ದೇವೆ. ಏಕೆಂದರೆ ಇದರಲ್ಲಿ ಪ್ರೋಟೀನ್ ಅಂಶ ಮತ್ತು ಎಣ್ಣೆ ಅಂಶ ಇರೋದ್ರಿಂದ ಇದನ್ನು ನಾವು ಬಹುಮುಖ ಪ್ರತಿಭೆಯ ಬೆಳೆ ಅಂತ ಹೇಳ್ತೇವೆ. ನಾವು ಮುಖ್ಯವಾಗಿ ಇದರ ಪ್ರೋಟೀನ್ ಅಂಶವನ್ನು ತೆಗೆದುಕೊಂಡಾಗ ಇದರಲ್ಲಿ ಶೇಕಡ 40% ಪ್ರೋಟೀನ್ ಅಂಶ ಇರೋದ್ರಿಂದ ಪ್ರಪಂಚದಲ್ಲಿ ಜನರಲ್ಲಿರ್ತಕ್ಕಂಥ ಪ್ರೋಟೀನ್ ಕೊರತೆಯನ್ನು ನೀಗಿಸುವುದರಲ್ಲಿ ಇದು ಬಹಳ ಪ್ರಾಮುಖ್ಯತೆಯನ್ನು ವಹಿಸಿದೆ. ಇದಲ್ಲದೆ ಇದರಲ್ಲಿ ಶೇಕಡ 20% ಎಣ್ಣೆಯ ಅಂಶ ಇರೋದ್ರಿಂದ ಇದು ಒಂದು ಪ್ರಮುಖವಾದ ಎಣ್ಣೆ ಬೆಳೆಯಾಗಿಯೂ ನಾವು ಬೆಳೀತಾ ಇದ್ದೀವಿ. ಪ್ರಪಂಚದಲ್ಲಿ ಶೇಕಡ 25% ಎಣ್ಣೆಕಾಳು ಬೆಳೆಗಳ ಭಾಗವನ್ನು ಇದು ಆವರಿಸಿಕೊಂಡಿದೆ. ಅಂದರೆ ಅಷ್ಟೊಂದು ಪ್ರದೇಶದಲ್ಲಿ ಬೆಳೆಯಲಾಗ್ತಾ ಇದೆ. ನಮ್ಮ ದೇಶವನ್ನು ಪರಿಗಣನೆ ತೆಗೆದುಕೊಂಡಾಗ ಇದು 3ನೇ ಮುಖ್ಯವಾದ ಎಣ್ಣೆಕಾಳು ಬೆಳೆಯಾಗಿದೆ ಸರ್. ಇದು ಅಂದರೆ ನೆಲಗಡಲೆ ಸೂರ್ಯಕಾಂತಿಯನ್ನು ಬಿಟ್ಕೊಂಡ್ರೆ ಇದೇನೆ ಪ್ರಮುಖವಾದ 3ನೇ ಬೆಳೆಯಾಗಿದೆ ಸರ್. ಇದು ಅಂದರೆ ಈಗ ಮುಖ್ಯವಾಗಿ ತಾವು ಇದರಲ್ಲಿ ಸಸಾರಜನಕದ ಅಂಶ, ಪ್ರೋಟೀನ್ ಅಂಶ ಇದೆ ಅಂತ ಹೇಳಿರಿ, ಎಣ್ಣೆ ಅಂಶ ಇದೆ ಅಂತ ಹೇಳಿದ್ರಿ. ಇದನ್ನು ಬಿಟ್ಕೊಂಡು ಇನ್ಯಾವ್ಯಾವ ಒಂದು ಪೋಷಕಾಂಶಗಳಿದ್ದಾವೆ ಅಂತ ಇದರಲ್ಲಿ? ಸರ್, ನಾವು ಈಗಾಗಲೇ ಹೇಳಿದ ಹಾಗೆ ಇದರಲ್ಲಿ ಪ್ರೋಟೀನ್ ಮತ್ತು ಎಣ್ಣೆ ಅಂಶವನ್ನು ಬಿಟ್ಟರೆ ನಮ್ಮ ಆಹಾರದಲ್ಲಿರ್ತಕ್ಕಂಥ ಪೋಷಕಾಂಶಗಳಾದ ಸುಣ್ಣ, ರಂಜಕ, ಮ್ಯಾಂಗನೀಸ್, ಲವಣಾಂಶಗಳ ಜೊತೆಗೆ ಇದರಲ್ಲಿ ಮುಖ್ಯವಾದ ವಿಟಮಿನ್ಗಳು ಸಹ ಇದಾವೆ ಸರ್. ವಿಟಮಿನ್ ಎ ಇರ್ಬೋದು, ವಿಟಮಿನ್ ಬಿ ಇರ್ಬೋದು, ಸಿ ಇರ್ಬೋದು, ಮತ್ತು ವಿಟಮಿನ್ ಡಿ ಸಹ ಇದರಲ್ಲಿ ಹೆಚ್ಚಾಗಿರುವುದು ಕಂಡು ಬಂದಿದೆ ಸರ್ ನಮಗೆ. ಸಾಕಷ್ಟು ಇದು ಪೋಷಕಾಂಶಗಳ ಒಂದು ಗಣಿ ಅಂತಲೇ ಹೇಳಬಹುದು. ಹೌದು ಸರ್. ಅಂದರೆ ಈ ಸೋಯಾ ಅವರೆಯ ಬೇರೆ ಉಪಯೋಗಗಳು ಏನೇನು ಅಂತೀರಿ? ಸರ್, ನಾವು ಈಗ ಸೋಯಾ

ಅಲಕ್ಲೋರು ಏನು ಒಂದು ಲೀಟರ್ ಹೇಳಿದ್ದೇವೆ, ಅದನ್ನು 25-30 ಕೆಜಿ ಮರಳಿನಲ್ಲಿ ಮಿಶ್ರಣ ಮಾಡಿಕೊಂಡು ಭೂಮಿ ಮೇಲೆ ಸಮನಾಗಿ ಎರಚೋದ್ರಿಂದ ಕಳೆ ನಿಯಂತ್ರಣ ಮಾಡಲು ಸಾಧ್ಯತೆ ಇದೆ. ಇದು ಒಂದು ರೀತಿ ಪದ್ಧತಿ. ಇದು ಎರಡು ಪದ್ಧತಿಗಳನ್ನು ನಮ್ಮ ರೈತ ಬಾಂಧವರು ಅವರ ಅನುಕೂಲಕ್ಕೆ ಯಾವುದೋ ಅದನ್ನು ಅನುಸರಿಸಬಹುದು. ಕೈ ಕಳೆ ತೆಗಿಬಹುದು, ಜೊತೆಗೆ ಕಳೆನಾಶಕವನ್ನು ಕೂಡ ಬಳಸ್ಕೋಬಹುದು. ಅಂತರ ಬೇಸಾಯವನ್ನು ಮಾಮೂಲಿಯಾಗಿ ಎರಡು ಪದ್ಧತಿಯಲ್ಲಿ ಕೂಡ ಅನುಸರಿಸಬಹುದು. ಇನ್ನು ಸಸ್ಯ ಸಂರಕ್ಷಣೆಗೆ ಬಂದರೆ ಈ ಸೋಯಾ ಅವರೆಯಲ್ಲಿ ಕಂಡುಬರುವಂಥ ಕೀಟಪೀಡುಗಳು ಯಾವ್ಯಾವು ಅಂತೀರಿ? ಸಾಮಾನ್ಯವಾಗಿ ಸೋಯಾ ಅವರೆಯಲ್ಲಿ ಕಂಡುಬರ್ತಕ್ಕಂಥ ಕೀಟಗಳು ಅಂತಂದರೆ ಕಾಂಡ ಕೊರೆಯುವ ನೊಣ ಇರ್ತದೆ, ಅಥವಾ ಎಲೆ ತಿನ್ನುವ ಹುಳು, ಮತ್ತು ಎಲೆ ಸುರುಳಿ ಹುಳು ಇದೆ, ಮತ್ತು ಕಾಯಿ ಕೊರೆಯುವ ಹುಳು. ಈ ಹುಳುಗಳು ಯಥೇಚ್ಛವಾಗಿ ಸೋಯಾಬೀನಲ್ಲಿ ಸೋಯಾ ಅವರೆಯಲ್ಲಿ ಕಂಡುಬರ್ತವೆ. ಸೊ ಇವುಗಳ ನಿಯಂತ್ರಣಕ್ಕೆ ಬಿತ್ತನೆ ಮಾಡಿದ ಒಂದು 25-30 ದಿವಸಗಳಲ್ಲಿ ಮಾನೋಕ್ರೋಟೋಫಾಸ್ ಇರ್ಬೋದು, ಅಥವಾ ಕ್ಲೋರೋಫೈರಿಫಾಸ್, ಅಥವಾ ಕ್ವಿನಾಲ್ಫಾಸ್, ಇವುಗಳನ್ನು ಸಿಂಪಡಣೆ ಮಾಡೋದ್ರಿಂದ ನಾವು ಹತೋಟಿ ಮಾಡಬಹುದು. ಈಗ ಮಾನೋಕ್ರೋಟೋಫಾಸ್ ಆದರೆ ಸುಮಾರು 1 ಲೀಟರ್ ನೀರಿಗೆ 1.3 ಮಿಲಿ ಲೀಟರ್ ಮಾನೋಕ್ರೋಟೋಫಾಸ್ ಅನ್ನು ಬಳಸ್ಕೋಬೇಕಾಗ್ತದೆ, ಅಥವಾ ಕ್ಲೋರೋಫೈರಿಫಾಸ್ ಮತ್ತು ಕ್ವಿನಾಲ್ಫಾಸ್ ಆದರೆ 1 ಲೀಟರ್ ನೀರಿಗೆ 2 ml 2 ಮಿಲಿ ಔಷಧವನ್ನು ಬೆರೆಸಿಕೊಂಡು ಬೆಳೆಗಳ ಮೇಲೆ ಸಿಂಪಡಣೆ ಮಾಡಬೇಕಾಗ್ತದೆ. ಮತ್ತೆ ಏನಾದರೂ ಕೀಟಗಳ ಬಾಧೆ ಮತ್ತೆ ಕಾಣಿಸಿದರೆ 25-30 ದಿವಸಗಳ ಅಂತರದಲ್ಲಿ ಮತ್ತೆ ಇನ್ನೊಂದು ಸಿಂಪಡಣೆಯನ್ನು ಕೊಡೋದ್ರಿಂದ ಕೀಟವನ್ನು ನಾವು ಪೂರ್ತಿಯಾಗಿ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಈ ಸೋಯಾ ಅವರೆಗೆ ಬರುವಂತಹ ರೋಗಗಳ ನಿಯಂತ್ರಣವನ್ನು ಹೇಗೆ ನಾವು ಮಾಡ್ಕೋಬೇಕಾಗತ್ತೆ ಅಂತೀರಿ? ಸೋಯಾ ಅವರೆಯಲ್ಲಿ ಮುಖ್ಯವಾಗಿ ಬರ್ತಕ್ಕಂಥ ರೋಗ ಅಂತಂದರೆ ತುಕ್ಕು ರೋಗ. ಈ ತುಕ್ಕು ರೋಗದ ನಿಯಂತ್ರಣಕ್ಕೆ ನಾವು ಎಕ್ಸಿಕೋನಜೋಲ್ ಅಥವಾ ಪ್ರೊಫಿಕೋನಜೋಲ್ ಅಂತ ಒಂದು ಶಿಲೀಂದ್ರನಾಶಕ ಬರ್ತದೆ. ಇದನ್ನು 1 ಮಿಲಿ ಲೀಟರ್ ಔಷಧಿಯನ್ನು 1 ಲೀಟರ್ ನೀರಿನಲ್ಲಿ ಬೆರೆಸಿ ಬೆಳೆಗಳ ಮೇಲೆ ಸಿಂಪಡಣೆ ಮಾಡೋದ್ರಿಂದ ಈ ತುಕ್ಕು ರೋಗವನ್ನು ನಾವು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯತೆ ಇದೆ. ಹೆಕ್ಸಾಕೋನಜೋಲ್ ಅಥವಾ ಪ್ರೊಫಿಕೋನಜೋಲ್ ಇವುಗಳ ಒಂದು ಬಳಕೆಯನ್ನು ನಾವು ಮಾಡ್ಕೋಬೇಕಾಗತ್ತೆ. ತುಕ್ಕು ರೋಗ ಸಾಮಾನ್ಯವಾಗಿ ಮಳೆಗಾಲದಲ್ಲೇ ಹೆಚ್ಚಾಗಿ ಕಂಡುಬರುವಂಥದ್ದು. ಹೌದು. ಬೇಸಿಗೆನಲ್ಲಿ ಹಾವಳಿ ಸ್ವಲ್ಪ ಕಡಿಮೆ ಇರ್ತದೆ. ಈ ರೀತಿಯಾಗಿ ಸಾಕಷ್ಟು ನಾವು ಒಂದು ಸುಧಾರಿತ ಬೇಸಾಯ ಕ್ರಮಗಳನ್ನು ಅನುಸರಿಸ್ತೀವಿ. ಇನ್ನು ಕೊಯ್ಲಿನ ಹಂತವನ್ನು ಡಾಕ್ಟರ್ ಓಂಕಾರಪ್ಪ ಅವರೇ ಹೇಗೆ ಗುರುತಿಸೋದು? ಯಾವ ಹಂತದಲ್ಲಿ ಕೊಯ್ಲು ಮಾಡ್ಕೋಬೇಕಾಗತ್ತೆ? ಏನು ಲಕ್ಷಣಕ್ಕಾಗಿ ನಾವು ನೋಡಬೇಕಾಗತ್ತೆ? ಕೊಯ್ಲಿನ ಹಂತದಲ್ಲಿ ಸಾಮಾನ್ಯವಾಗಿ ಎಲೆಗಳೆಲ್ಲ ಹಳದಿ ಬಣ್ಣಕ್ಕೆ ತಿರುಗುತ್ತೆ, ಮತ್ತು ಎಲೆಗಳೆಲ್ಲ ಸಾಮಾನ್ಯವಾಗಿ ಎಲ್ಲ ಉದುರೋಗ್ಬಿಡುತ್ತೆ. ನಮಗೆ ಗಿಡದಲ್ಲಿ ಬರೀ ಕಾಯಿಗಳು ಮಾತ್ರ ಇರ್ತದೆ, ಮತ್ತು ಕಾಯಿಗಳು ಹಳದಿ ಬಣ್ಣಕ್ಕೆ ತಿರುಗಿಕೊಂಡು ಕಾಯಿಗಳು ಬಾಡಿ ಒಣಗ್ತವೆ. ಸೊ ಆ ಸಮಯದಲ್ಲಿ ಗಿಡವನ್ನು ಪೂರ್ತಿಯಾಗಿ ಕತ್ತರಿಸಿ ನಾವು ಅದನ್ನು ಬಡಿದು ಬೀಜವನ್ನು ಬೇರ್ಪಡಿಸಿ ಮಾಡೋದ್ರಿಂದ ಆಮೇಲೆ ಒಣಗಿಸ್ಕೋಬೇಕಾಗುತ್ತೆ. ಆಮೇಲೆ ಒಣಗಿಸ್ಬೇಕಾಗುತ್ತೆ ಸೂಕ್ತವಾಗಿ 10% ತೇವಾಂಶಕ್ಕಿಂತ ಕಡಿಮೆ ಇರೋ ರೀತಿಯಲ್ಲಿ ಒಣಗಿಸ್ಕೋಬೇಕಾಗುತ್ತೆ. ಹೌದು. ಇದು ದ್ವಿದಳ ಧಾನ್ಯ ಮತ್ತು ಎಣ್ಣೆಕಾಳು ಬೆಳೆಯಾಗಿರೋದ್ರಿಂದ 10% ಕಡಿಮೆ ತೇವಾಂಶ ಇದ್ರೆ ಒಳ್ಳೆಯದು. ಮತ್ತು ಇದರ ಜಾತಿ ಸಹಿತ ಶೇಖರಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದರಿಂದ ಇದನ್ನು ಆದಷ್ಟು ಬೇಸಿಗೆ ಬೆಳೆಯನ್ನು ಮಳೆಗಾಲದಲ್ಲಿ ಮಳೆಗಾಲದ ಬೆಳೆಯನ್ನು ಬೇಸಿಗೆ ಕಾಲದಲ್ಲಿ ಬಿತ್ತನೆ ಮಾಡೋದು ಬಹಳ ಸೂಕ್ತ. ಆದ್ದರಿಂದ ನಾವು ಸರಿಯಾದ ರೀತಿಯಲ್ಲಿ ಇದನ್ನು ಶೇಖರಣೆ ಕೂಡ ಮಾಡ್ಕೋಬೇಕಾಗತ್ತೆ ಅಂತೀರಿ. ಇದರಲ್ಲಿ ಸಿಡಿಯ ಅಂತ ಒಂದು ಸಮಸ್ಯೆ ಏನಿರಲ್ವ? ಬೀಜಗಳು ತಡ ಆದರೆ ಕೊಯ್ಲು ಮಾಡೋದು ತಡ ಆದರೆ ಇದರಲ್ಲಿ ಅಂತ ಸಮಸ್ಯೆ ಏನಿಲ್ಲ. ತುಂಬಾ ತಡ ಆದರೆ ಆ ಥರ ಸಮಸ್ಯೆ ಬರ್ತದೆ. ಸೊ ಹಾಗಾಗಿ ನಾವು ಆದಷ್ಟು ಅದನ್ನು ಸರಿಯಾದ ಹಂತದಲ್ಲಿ ಕಟಾವು ಮಾಡೋದು ಬಹಳ ಮುಖ್ಯ ಆಗಿರ್ತದೆ. ಎಲೆಗಳೆಲ್ಲ ಉದುರಿಸಿದಾಗ, ಕಾಯಿಗಳೆಲ್ಲ ಹಳದಿ ಬಣ್ಣಕ್ಕೆ ತಿರುಗಿ ಒಣಗಿದಾಗ ನಾವು ಅದನ್ನ ಕತ್ತರಿಸಿ ಬಡಿಬೇಕಾಗ ಕಟಾವು ಮಾಡಿ ಬಡಿಬೇಕಾಗ್ತದೆ. ರೈತ ಬಾಂಧವರೇ, ತಮಗೆ ಈ ಸೋಯಾ ಅವರೆಯ ತಳಿಗಳು ಮತ್ತು ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಟಿ ಓಂಕಾರಪ್ಪ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9590731123. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9590731123. ತುಂಬ ಸಂತೋಷ ಡಾಕ್ಟರ್ ಓಂಕಾರಪ್ಪ ಅವರು, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಸೋಯಾ ಅವರೆಯ ಒಂದು ಬೆಳೆಯಲ್ಲಿರುವಂಥ ಸುಧಾರಿತ ತಳಿಗಳು ಮತ್ತು ನಾವು ಅಧಿಕ ಇಳುವರಿಯನ್ನು ಪಡಿಬೇಕಾದ್ರೆ ಯಾವ್ಯಾವ ರೀತಿಯಾದಂಥ ಬೇಸಾಯ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾದಂಥ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಸೋಯಾ ಅವರೆ ತಳಿಗಳು ಮತ್ತು ಬೇಸಾಯ ಈ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಟಿ ಓಂಕಾರಪ್ಪ ಅವರೊಂದಿಗೆ ಸಂದರ್ಶನವನ್ನು ಇದುವರೆಗೆ ಕೇಳಿದಿರಿ. ಸಂದರ್ಶಿಸಿದವರು ಪಿಎಂ ಜಗದೀಶ್. ಇನ್ನು ಮುಂದೆ ಕೃಷಿ ಮಾಹಿತಿಯನ್ನು ಕೇಳೋಣ. ಬಂಗು ಒಂದು ಮುಖ್ಯವಾದ ಪರಾವಲಂಬಿ ಕಳೆ. ಇದು ಬೇರಿಗೆ ಅಂಟಿಕೊಳ್ಳುವಂಥ ಪೂರ್ಣ ಪರಾವಲಂಬಿ ಕಳೆ. ಇದಕ್ಕೆ ಹಸಿರಲೇ ಇಲ್ಲದೆ ಇರೋದ್ರಿಂದ ತನಗೆ ಬೇಕಾದಂಥ ಪೋಷಕಾಂಶ, ನೀರು, ಲವಣಗಳನ್ನು ತಾಯಿಗಿಡದಿಂದ ಹೀರಿಕೊಂಡು ವೃದ್ಧಿಯಾಗುತ್ತೆ. ತಾಯಿಗಿಡವನ್ನು ಸಾಯಿಸುವಂಥ ಶಕ್ತಿ ಕೂಡ ಇದಕ್ಕೆ ಇರುತ್ತೆ. ಮುಖ್ಯವಾಗಿ ನಮ್ಮ ಉತ್ತರ ಭಾಗದ ಜಿಲ್ಲೆಯಾದಂಥ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನಲ್ಲಿ ಈ ಬಂಗು ಕಳೆ ತಂಬಾಕು ಬೆಳೆಯಲ್ಲಿ 3 ದಶಕಗಳಿಂದ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರ್ತಾ ಇದೆ. ಇನ್ನು ನಮ್ಮ ದಕ್ಷಿಣ ಭಾಗದ ಹೊನ್ನಾಳಿ ತಾಲೂಕಿನಲ್ಲಿ ತಂಬಾಕಿನ ಬೆಳೆಯಲ್ಲಿ ಅಲ್ಲಲ್ಲಿ ಕಂಡುಬಂದಿದೆ. 1999 ಇದು ಅತ್ಯಮೂಲ್ಯವಾದ ತರಕಾರಿ ಬೆಳೆಗಳಾದಂಥ ಟೊಮ್ಯಾಟೊ, ಆಲೂಗಡ್ಡೆ ಮತ್ತು ಈ ಬದನೆ ತರಕಾರಿ ಬೆಳೆಗಳಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನಲ್ಲಿ ಇದು ಕಂಡುಬಂದಿದೆ. ಮುಖ್ಯವಾಗಿ ಈ ಬಂಗು ಬದನೆ ಜಾತಿಯ ಬೆಳೆಗಳಿಗೆ ಮಾತ್ರ ಸೀಮಿತ ಆಗಿದ್ದು ಅಂತಹ ಬೆಳೆಗಳನ್ನು ಅದೇ ಜಮೀನಿನಲ್ಲಿ ಬೆಳೆದಾಗೆಲ್ಲ ಬಹಳಷ್ಟು ವೃದ್ಧಿಯಾಗಿ ಇಳುವರಿಯನ್ನು ಕೇವಲ 4-5 ವರ್ಷದಲ್ಲಿ %90 ಹಾಳು ಮಾಡುವಂಥ ಮಾರಕ ಕಳೆ ಅಂತ ಹೇಳಬಹುದು. ತಾಯಿಬೇರು ಹೊರಸೂಸುವಂಥ ಪ್ರಚೋದಕ ದ್ರವ್ಯದಿಂದ ಬೇರಿನ ಹತ್ತಿರ ಇರುವಂಥ ಕಳೆ ಬೀಜ ಮೊಳಕೆ ಒಡೆದು ಬೇರಿಗೆ ಅಂಟಿಕೊಂಡು ವೃದ್ಧಿಯಾಗುತ್ತೆ. ಕಳೆ ಭೂಮಿಯ 20 ಸೆಂಟಿಮೀಟರ್ ಆಳದಿಂದ ಮೊಳಕೆ ಒಡೆದು ಭೂಮಿ ಮೇಲೆ 15-20 ಸೆಂಟಿಮೀಟರ್ನಷ್ಟು ಉದ್ದ ಇದ್ದು ಭೂಮಿಯಿಂದ ಹೊರಗಡೆ ಬಂದ ಕೇವಲ 45 ದಿವಸದಲ್ಲಿ ಒಂದು ಕಾಂಡದಲ್ಲಿ 5,000-5,00,000 ಮೊಳಕೆಯೊಡೆಯುವಂಥ ಶಕ್ತಿಯನ್ನು ಇದು ಹೊಂದಿದೆ. ಈ ಕಳೆ ಬದನೆ ಜಾತಿಯ ಬೆಳೆ ಮತ್ತು ಕಳೆಗಳಿಗೆ ಮಾತ್ರ ಸೀಮಿತ ಆಗಿರೋದ್ರಿಂದ ಅಂತಹ ಬೆಳೆಗಳನ್ನು ಬೆಳೆದಾಗ ಈ ಕಳೆ ಮೊಳಕೆ ಒಡೆದು ತೊಂದರೆಯನ್ನು ಉಂಟು ಮಾಡುತ್ತೆ. ಇದಕ್ಕಾಗಿ ನಾವು ಕೆಲವೊಂದು ನಿರ್ವಹಣಾ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ಟೊಮ್ಯಾಟೊ, ಬದನೆ ಮತ್ತು ಆಲೂಗಡ್ಡೆ ಬೆಳೆಗಳಿಗೆ ಮೊದಲ ಬಾರಿಗೆ ಬಂಗ್ ಬರೋದ್ರಿಂದ ಅದರ ಜೀವನ ಚಕ್ರ ಮತ್ತು ನಿರ್ವಹಣೆ ಬಗ್ಗೆ ಹೆಚ್ಚಿನ ಒಂದು ಸಂಶೋಧನೆ ನಡೀತಾ ಇದೆ. ಈಗಾಗಲೇ ತಂಬಾಕ್ನಲ್ಲಿ ಬಂದಿರುವಂಥ ಬಂಗಿನ ಬಗ್ಗೆ ಸಾಕಷ್ಟು ಸಂಶೋಧನೆಯಾಗಿ ಅದರ ನಿರ್ವಹಣೆಗೆ ಮಾಡಿರುವಂಥ ಶಿಫಾರಸಿನ ಆಧಾರದ ಮೇಲೆ ಕೆಲವೊಂದು ಶಿಫಾರಸುಗಳನ್ನು ನಾವು ಕೊಡಬಹುದು. ಮುಖ್ಯವಾಗಿ ಸಮಗ್ರ ನಿರ್ವಹಣಾ ವಿಧಾನಗಳನ್ನು ಅನುಸರಿಸೋದ್ರಿಂದ ಈ ಪರಾವಲಂಬಿ ಕಳೆಯಾದ ಬಂಗುವಿನ ಹಾವಳಿಯನ್ನು ನಾವು ಹಿಡಿದಲ್ಲಿ ಇಟ್ಕೋಬಹುದು. ಆಳವಾಗಿ ಉಳುಮೆ ಮಾಡೋದರಿಂದ ಕಳೆ ಬೀಜಗಳು ಗಿಡಗಳ ಬೇರಿನ ಕೆಳಗಡೆ ಹೋಗೋದ್ರಿಂದ ಕಳೆಯ ಒಂದು ತೊಂದರೆ ಕಡಿಮೆ ಆಗುತ್ತೆ. ಇನ್ನು ಕಳೆ ಇರುವಂಥ ಮಣ್ಣಿಗೆ ಬೇಸಿಗೆನಲ್ಲಿ ಅಂದರೆ ಏಪ್ರಿಲ್ ಮೇ ತಿಂಗಳಿನಲ್ಲಿ ಭೂಮಿಯನ್ನು ಬಿತ್ತನೆಗೆ ಹದಗೊಳಿಸಿ ಆನಂತರ ನೀರು ಹಾಯಿಸಿ ಪ್ಲಾಸ್ಟಿಕ್ ಹೊದಿಕೆಯನ್ನು 40 ದಿವಸದವರೆಗೆ ಭೂಮಿ ಮೇಲೆ ಹೊದಿಸಿದರೆ ಕಳೆ ಬೀಜ ನಾಶವಾಗುತ್ತೆ. ಅಂದರೆ ಆ ಪ್ಲಾಸ್ಟಿಕ್ ಹಾಳೆಯ ದಪ್ಪ 0.05 ಮಿಲಿಮೀಟರ್ಗಿಂತ ಕಡಿಮೆ ಇರಬೇಕು. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಇನ್ನು ನಮ್ಮ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೀನಿನ ಪೌಷ್ಟಿಕತೆ ಮತ್ತು ಮೌಲ್ಯವರ್ಧನೆ, ಈ ಕುರಿತು ಮೀನು ಪೌಷ್ಟಿಕತೆ ತಜ್ಞರಾದ ಡಾಕ್ಟರ್ MR ರಘುನಾಥ್ ಅವರೊಂದಿಗೆ ಸಂದರ್ಶನವನ್ನು ಕೇಳಲಿದ್ದೀರಿ. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ಎಲ್ಲರಿಗೂ ನಮಸ್ಕಾರ. ಕೃಷಿರಂಗ ಇದುವರೆಗೆ ಪ್ರಸಾರವಾಯಿತು. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್. ಈಗ ಸಮಯ 6:10. ಶ್ರೋತೃಗಳೇ, ನಮ್ಮ ನಿಲಯದ ಈ ಸಂಜೆಯ ಉಳಿದ ಕಾರ್ಯಕ್ರಮಗಳು ಹಾಗೂ ನಾಳೆ ನಮ್ಮ ನಿಲಯದಿಂದ ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯವನ್ನು ಇದೀಗ ಮಾಡಿಕೊಳ್ಳೋಣ. ಈ ಸಂಜೆ 6:30 ವಿಜ್ಞಾನದ ಮುನ್ನಡೆ ಲಕ್ಷ್ಮೀ ಎಸ್ ಅವರಿಂದ, 6:51 ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆಗಳನ್ನು ಕೇಳುವಿರಿ. 7:02 ಜಾಲಿ ರೈಡ್ ಕಾರ್ಯಕ್ರಮ ಎಫ್ಎಂ ರೇನ್ಬೋ ಸಹ ಪ್ರಸಾರದಲ್ಲಿ. 7:45 ಸಮಾಚಾರ ದರ್ಶನ ವಾರದ ವಾರ್ತಾ ಚಿತ್ರ. ಈ ರಾತ್ರಿ 9:05 ಯುವವಾಣಿಯಲ್ಲಿ ಮಡಿಕೇರಿಯ ಕುಶಾಲನಗರದ ಸಚಿನ್ ಪಿಬಿ ಅವರೊಂದಿಗೆ ಮಾತುಕತೆ ಇದೆ. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ವಿಜಯ್ ಅಂಗಡಿ. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 9:30 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕೆ ಅಮ್ಮೈ ಅಪ್ಪನ್ ಮತ್ತು ಕೆ ಎ ವೇಲ್ಮುರ್ಗನ್ ಅವರಿಂದ ನಾಗಸ್ವರ ವಾದನ ಆಲಿಸಬಹುದು. ನಂತರ ವಿದ್ವಾನ್ ಪಲ್ಲಡಂ ರವಿ ಅವರಿಂದ ಮೃದಂಗ ಸೋಲೋ ವಾದನ ಕೇಳುವಿರಿ. ರಾತ್ರಿ 11:00 ಚಿತ್ರಗೀತೆಗಳು ಪ್ರಸಾರವಾಗಲಿವೆ. ಇನ್ನು ನಾಳೆ ನಮ್ಮ ನಿಲಯದಿಂದ ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಗ್ಗೆ 11:00 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನ್ ಕಿ ಬಾತ್ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ. ಇದರ ಕನ್ನಡ ಅವತರಣಿಕೆ ಮನದ ಮಾತು ಕಾರ್ಯಕ್ರಮದ ನಂತರ ಪ್ರಸಾರವಾಗುತ್ತೆ. ರಾತ್ರಿ 8:00 ಮನ್ ಕಿ ಬಾತ್ನ ಕನ್ನಡ ಅವತರಣಿಕೆ ಮನದ ಮಾತು ಮರು ಪ್ರಸಾರವಾಗಲಿದೆ. ನಾಳಿನ ಉಳಿದ ಕಾರ್ಯಕ್ರಮಗಳು ಬೆಳಗ್ಗೆ 6:05 ಚಿಂತನ, ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿ.